50 languages. 17 17 في البيت في المنزل ಮನೆಯಲ್ಲಿ ಮನೆಯೊಳಗೆ هذا بيتنا ಇಲ್ಲಿ ನಮ್ಮ ಮನೆ ಇದೆ السقف في الأعلى ಮೇಲೆ ಛಾವಣಿ ಇದೆ القبو في الأسفل ಕೆಳಗಡೆ ನೆಲಮಾಳಿಗೆ ಇದೆ خلف المنزل حديقة ಮನೆಯ ಹಿಂದೆ ಒಂದು ತೋಟ ಇದೆ لا يمر شارع أمام المنزل ಮನೆಯ ಎದುರು ರಸ್ತೆ ಇಲ್ಲ هناك أشجار بجوار المنزل ಮನೆಯ ಪಕ್ಕ ಮರಗಳಿವೆ هذه هي شقتي ಇಲ್ಲಿ ನಮ್ಮ ಮನೆ ಇದೆ وهنا المطبخ والحمام ಇಲ್ಲಿ ಅಡಿಗೆಯ ಮನೆ ಮತ್ತು ಬಚ್ಚಲು ಮನೆ ಇವೆ هناك غرفة الجلوس وغرفة النوم ಇಲ್ಲಿ ಹಜಾರ ಮತ್ತು ಮಲಗುವ ಕೋಣೆ ಇವೆ باب المنزل مغلق ಮನೆಯ ಮುಂದಿನ ಬಾಗಿಲು ಹಾಕಿದೆ لكن النوافذ مفتوحة ಆದರೆ ಕಿಟಕಿಗಳು ತೆಗೆದಿವೆ اليوم الجو حار ಇಂದು ಸೆಕೆಯಾಗಿದೆ نذهب الآن إلى غرفة الجلوس ನಾವು ಹಜಾರಕ್ಕೆ ಹೋಗುತ್ತಿದ್ದೇವೆ هناك أريكة وكنبة ಅಲ್ಲಿ ಸೋಫಾ ಮತ್ತು ಆರಾಮ ಕುರ್ಚಿ ಇವೆ تفضل بالجلوس ದಯವಿಟ್ಟು ಕುಳಿತುಕೊಳ್ಳಿ هناك حاسوبي ಇಲ್ಲಿ ನನ್ನ ಕಂಪ್ಯೂಟರ್ ಇದೆ هناك معداتي السمعية ಇಲ್ಲಿ ನನ್ನ ಸಂಗೀತದ ಸ್ಟೀರಿಯೋ ಸಿಸ್ಟಮ್ ಇದೆ جهاز التلفاز جديد ಟೆಲಿವಿಷನ್ ಬಹಳ ಹೊಸದು